ಮಂಜನೆ ನವರಾಗಿನಿ ವಿನಿನಂತನೇನಾ ತನುವುಲೋನಿ ಅಣುವಣುವು ಕರಿಗಿಂಚೆ ಅಮೃತವಾಹಿನಿ ಆ ಶಿವರಂಜನಿ ನವರಾಗಿಣಿ ಸಿಗಲೋಣ ಸಿರಿಮಲ್ಲಿವಿ ಸಂಗೀತ ಗಗನಾನ ದಾವಿಲ್ಲಿವಿ ರಾಗಾಲ ಸಿಗಲೋಣ ಸಿರಿಮಲ್ಲಿವಿ ಸಂಗೀತ ಗಗನಾನ ದಾವಿಲ್ಲಿವಿ ಸ್ವರ ಸುರ ಝರಿ ತರಂಗಾನಿವಿ ಸ್ವರ ಸುರ ಝರಿ ತರಂಗಾನಿವಿ ಸರಸ ಹೃದಯ ವೀಣಾವಾಣಿವಿ ಶಿವರಂಜನಿ ನವರಾಗಿಣಿ ಕನುಲು ಪಂಡು ಒಂದೆಲ ಗನುಲು ಶ್ರೀಮಣಿ ರುಕ್ಮಿಣಿ ರಾಶೀಕೃತ ನವರಸಮಯ ಜೀವನ ರಾಗ ಚಂದ್ರಿಕಾ ಲಲಿತ ಲಾವಣ್ಯ ಭಯದ ಸೌಂದರ್ಯ ಕಲಿತ ಚಂಡಿಕಾ ಜನೀ